ಯಾರು ನೀನು ಪಾರಿವಾಳ ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು, ಬುಗುರಿ ಹಂಗೆ ನನ್ನ ನೆತ್ತಿ ಸುತ್ತುತ್ತೈತೆ, ಪ್ರೇಮದಾನ ಶೈಲಿ ಪಾದ ತೇಲುತ್ತೈತೆ. ನೀನು ರಕ್ಕರೆ ನಮ್ಮೂರ ತುಂಬ ಗಂಧದ ಮಳೆ, ನಿನ್ನ ಸ್ಪರ್ಶಕ್ಕೆ ತಂದಾಳಿಗೆ ಸುಗಂಧದ ಕಳೆ. ಯಾರು ನೀನು ಪಾರಿವಾಳ ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು, ಬುಗುರಿ ಹಂಗೆ ನನ್ನ ನೆತ್ತಿ ಸುತ್ತುತ್ತೈತೆ, ಪ್ರೇಮದಾನ ಶೈಲಿ ಪಾದ ತೇಲುತ್ತೈತೆ. ಅಂಗಿ ಹಾಕಿ ಕ್ರಾಪು ತೇಡಿ ಓಡಿ ಬಂದ ನಿನ್ನ ನೋಡಲು, ಬೇಕು ಅಂತ ಸುಮ್ಮನಾರ ಏನೋ ಒಂದು ಮಾತಾಡಲು. ನಿನ್ನ ನೋಡ ಆಸೆ ಒಂದೆ ಉಕ್ಕುತ್ತೈತೆ ಯಾವಾಗಲೂ, ನಿನ್ನ ಬೇಡಿ ಓಡುತ್ತೈತೆ ನಾನು ನೋಡು ಇವಾಗಲೂ. ಹಾರು ಹಕ್ಕಿಯ ರೆಕ್ಕೆಗೆ ಒಂದು ಗೆಜ್ಜೆ ಕಟ್ಟಲ, ಓಡ ಮೇಘಿಗೆ ಉಯ್ಯಾಲ ಕಟ್ಟಿ ಜೋತು ಬೀಳಲ. ಯಾರು ನೀನು ಪಾರಿವಾಳ ಯಾರು ನೀನು, ಮ್ಯಾಗ್ನೆಟ್ಟಿ ನಂಗೆ ಸೆಳೆದುಕೊಂಡ